ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ. ಇದೇ ತಿಂಗಳ 10, 11, 12ರಂದು ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12ರಂದು. ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕುಮಾರ ದೀಕ್ಷಿತ್ ಅವರು ತ್ರಿವೇಣಿ ಸಂಗಮದ ಸ್ಥಳ ಮಹಾತ್ಮೆಯನ್ನ ಕುರಿತು ಹೇಳಿದ್ದಾರೆ, ಕೇಳೋಣ. ನಾನು 35 ವರ್ಷಗಳಿಂದ ಕಲ್ವಾರ ಕೆಲಸ ಮಾಡ್ತಾ ಇದ್ದೀನಿ. ಪ್ರಸಿದ್ಧಿ ಏನು ಅಂತಂದ್ರೆ, ಇಲ್ಲಿ ಅಗಸ್ತೇಶ್ವರ, ಸೋಮೇಶ್ವರ, ಮಾರ್ಕಂಡೇಶ್ವರ, ಹನುಮಂತೇಶ್ವರ, ಇಷ್ಟಕ್ಕೂ ನಾನೇ ಪ್ರಧಾನ ಅರ್ಚಕರು. ಇದು ಆಗಸ್ಟ್ ಮಾಸಗಳ ಪ್ರತಿಷ್ಠೆ ಅಗಸ್ತೇಶ್ವರ ಅಂತೇಳಿ. ಇಲ್ಲಿ 3 ಮುಕ್ಕಾಲುಗಳಿಗೆ ಲಗ್ನ ಇರುತ್ತೆ. ಆ ಮುಹೂರ್ತಕ್ಕೆ ಒಂದು ಲಿಂಗಸೋಮ ಅಂತ ಹೇಳಿ ಆಂಜನೇಯನ್ನ ಕಳಿಸಿರ್ತಾರೆ. ಕಾಶಿಲಿ ನರ್ಮದಾ ನದಿಯಲ್ಲಿ ಸಾಲಿಗ್ರಾಮನ ಹುಡುಕ್ತಾ ನಿಂತಿರ್ತಾರೆ ಅಗಸ್ಟ್ ಆಂಜನೇಯ. ಅಷ್ಟೊಳಗೆ ಆಂಜನೇಯ ಅಗಸ್ಟ್ ಮಾಸಗಳು ಮರಳಿ ಲಿಂಗನ ಮಾಡಿ ದಾರೆ ಎರೆದು ಬಿಡುತ್ತಾರೆ. ಆಮೇಲೆ ಆ ತರುವಾಯ ಆಂಜನೇಯ ತರ್ತಾರೆ. ತರೋದೊಳಗೆ ಲಿಂಗ ಪ್ರತಿಷ್ಠೆ ಆಗೋಗುತ್ತೆ. ಅವರು ಕೋಪ ಬಂದು ಮುಷ್ಟಿಯಿಂದ ಹೊಡೆದಾಗ ನಾಭಿ ಸುರಸು ಹೃದಯ ಅಂತ ಕೇಳ್ಕೊಂಡು 3 ಕಡೆ ಭಿನ್ನ ಆಗೋಗುತ್ತೆ. ಆ ಭಿನ್ನವಾದ ಜಾಗದಲ್ಲಿ ಗಂಗೆ ಉದ್ಭವ ಆಗುತ್ತೆ. ಆಗ ಈಶ್ವರನ್ ಮೊರೆ ಹೋಗ್ತಾರೆ ಅಗಸ್ಟ್ ಮಾಸಗಳು. ಈಶ್ವರ ಪಾರ್ವತಿ ಪ್ರತ್ಯಕ್ಷ ಆಗಿ ನನ್ನ ಶಿರಸಲ್ಲಿ ಹೆಂಗೆ ಗಂಗೆ ಇರುತ್ತೋ ಸದಾ ಕಾಲ ಗಂಗ ಉದ್ಭವಗಳಿಂದ ಹೊರ ಕೊಡ್ತಾರೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:52. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ಅಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾ ವಿಜಿ ಬೌಲತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. ಈಗ ಕೇಳಿ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಿರುವವರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ನಾವು ಸಾಕಷ್ಟು ಒಂದು ಆಹಾರ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿ ಇಟ್ಟಿರ್ತೀವಿ. ಕಾಳುಗಳಿರ್ಬೋದು ಅಥವಾ ಜೋಳ, ಗೋಧಿ, ಅಕ್ಕಿ, ಖಾರಪುಡಿ, ಅರಿಶಿನ ಪುಡಿ ಮುಂತಾದ ದಿನನಿತ್ಯ ಬಳಕೆಗಾಗಿ ಇರತಕ್ಕಂಥ ಹಲವಾರು ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಇಡೋದು ಸರ್ವೇ ಸಾಮಾನ್ಯ. ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ನೋಡೋಕೆ ಹೋಗ್ಬಿಟ್ರೆ ಅದರಲ್ಲಿ ಸಾಕಷ್ಟು ಒಂದು ಕೀಟಗಳು ಆಗಿಬಿಟ್ಟಿರ್ತವೆ, ಗೊಂಟಳಾಗಿರ್ತವೆ ಅಕ್ಕಿಯಲ್ಲಿ, ಆಮೇಲೆ ಕಾಳುಗಳಲ್ಲಿ ಬುರುಬುರಿ ಆಗಿರ್ತವೆ. ಹೀಗೆ ಈ ರೀತಿಯಾದಾಗ ಅದು ತಿನ್ನಲಿಕ್ಕೆ ನಮಗೆ ಬಯಸೋದಿಲ್ಲ, ಆಮೇಲೆ ಅದನ್ನು ಏನೇನೋ ಮಾಡಿ ಸುಮ್ಮನೆ ಹಾಳಾಗಿ ಹೋಗಿಬಿಡುತ್ತೆ. ಈ ಒಂದು ರೀತಿಯೊಳಗೆ ಸಾಕಷ್ಟು ಆಹಾರ ಧಾನ್ಯಗಳು ಮನೆಯಲ್ಲಿ ಹಾಳಾಗ್ತಿರ್ತವೆ. ಮನೆಯಲ್ಲಿ ಸಂಗ್ರಹಣೆ ಮಾಡಿಟ್ಟಂಥ ಆಹಾರ ಧಾನ್ಯಗಳಿಗೆ ಹುಳುಗಳು ಬರಲಾರದಂತೆ ಏನು ಎಚ್ಚರಿಕೆಯನ್ನು ತಗೋಬೇಕು, ಯಾವ ರೀತಿ ಅದಕ್ಕೆ ವಿಷವಿಲ್ಲದಂಥ ಕೆಲವೊಂದು ವಸ್ತುಗಳು ಸಿಗ್ತವೆ ಅವುಗಳ ಒಂದು ಉಪಚಾರವನ್ನು ಮಾಡಿ ಹೇಗೆ ಮಾಡಿಡಬೇಕಂತಕ್ಕಂಥ ವಿಚಾರ, ಒಟ್ಟಾರೆ ನಾಟಿ ಪದ್ಧತಿ ಇರ್ಬೋದು, ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಸುಶೀಲಾ ನಾಡಗೌಡ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಬನ್ನಿ ವಿಚಾರವನ್ನು ಕೇಳೋಣಂತ. ನಮಸ್ಕಾರ ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ. ಸೊ ನಮಸ್ಕಾರ ಇವತ್ತಿನ ಎಲ್ಲ ರೈತ ಬಾಂಧವರಿಗೆ. ಮೊದಲನೇದಾಗಿ ಹೇಳಿ ಮೇಡಮ್ ಅವರೇ, ಮುಖ್ಯವಾಗಿ ನಾವು ಮನೆಯಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥ ಏನೇನು ಆಹಾರ ಧಾನ್ಯಗಳಿಗೆ ಕೀಟಗಳು ಬರ್ತಿರ್ತವೆ, ಯಾವ್ಯಾವ ಆಹಾರ ಧಾನ್ಯಗಳಿಗೆ ಸಾಮಾನ್ಯವಾಗಿ ಕಾಣ್ತಿರ್ತಾವೆ ಅಂತಿರ್ತಾವೆ? ಮುಖ್ಯವಾಗಿ ಈಗ ಹೇಳ್ಬಾರ್ದು ಧಾನ್ಯಗಳಂದರೆ ಮೊದಲು ಏಕದಳ ಧಾನ್ಯಗಳು, ಜೋಳ, ಅಕ್ಕಿ ಮತ್ತು ಗೋಧಿ. ಸೊ ಇಂಥದ್ರಲ್ಲಿ ಕೆಲವು ಕೀಟಗಳು ಬರ್ತಾವೆ. ಅದರಲ್ಲಿ ಏನಂತಂದರೆ ಒಂದು ಕಪ್ಪು ನುಶಿ, ಎಲ್ಲರಿಗೂ ಕಾಣಿಸೋಂಥದ್ದು ನುಶಿ ಇರುತ್ತೆ. ಇನ್ನೊಂದು ಸಣ್ಣ ನುಶಿ, ಸಣ್ಣಗೆ ಯಾಕಂದರೆ ಸ್ವಲ್ಪ ನುಚ್ಚಾಗಿತ್ತಂದರೆ ಅದಕ್ಕೆ ಏನಂತಾರೆ ಗರ್ಗಸೆ ದುಂಬಿ ಅಂತ ಕರೀತಾರೆ. ಸೊ ಮತ್ತು ಇದಲ್ಲದೆ ಮತ್ತು ಅಕ್ಕಿ ಚಿಟ್ಟಿ ಅಂದರೆ ಪತಂಗ, ಸ್ವಲ್ಪ ಹಾರಾದದನ್ನು ಎಲ್ಲರೂ ನೋಡಿರ್ಬೇಕು ಅದು ಪತಂಗ. ಅದೇನಂದರೆ ಅದ್ರ ಮರಿ ಹುಳು ಮಾತ್ರ ನಮಗೆ ನಾಶ ಮಾಡ್ತಿತ್ತು, ಅದು ಬಾಲುಳಗಳು ಅಷ್ಟೇ, ಆ ಪತಂಗ ಯಾವುದು ನಾಶ ಮಾಡುವುದಿಲ್ಲ. ಸೊ ಅಕ್ಕಿ ಚಿಟ್ಟಿ ಬರ್ತೈತಿ, ಮತ್ತು ಇದಲ್ಲದೆ ಕೆಂಪು ಹಿಟ್ಟಿನ ದುಂಬಿ ಬರುತ್ತದೆ. ಸೊ ಈ ರೀತಿಯಾಗಿ ಇವು ಏಕದಳ ಧಾನ್ಯಗಳು ಅಂದರೆ ನಮಗೆ ಜೋಳ, ಅಕ್ಕಿ ಮತ್ತು ಗೋಧಿಯಲ್ಲಿ ಬರ್ತವೆ. ಮತ್ತು ಇದೇ ಥರ ಇನ್ನೊಂದು ದ್ವಿದಳ ಧಾನ್ಯಗಳಲ್ಲಿ ಹೆಸರುಕಾಳು, ಕಡಲೆಕಾಳು, ಸೊ ಇಂಥದ್ರಲ್ಲಿ ಉದ್ದಿನ ಬೇಳೆ. ಸೊ ಇಂಥದ್ರಲ್ಲಿ ಏನಂತಂದರೆ ಕೆಲವು ಕೀಟಗಳು ಬೇರೆ, ಅದಕ್ಕೇನಂದರೆ ಬುರ್ಬುರಿ ಅಂತ ಇದೊಂದು ಎಲ್ಲರಿಗೂ ಗೊತ್ತಿದೆ. ಬುರ್ಬುರಿ ಅನ್ನೋ ಕೀಟ ಅಂತಂದರೆ ಇದು ಒಂದು ಸಲ ಬಂತಂದರೆ ಒಂದು ತಿಂಗಳಲ್ಲೇ ಒಂದು ಡಬ್ಬ ನೀವು ನೋಡಲಿಲ್ಲ ಅಂದರೆ ಸಾಕದು, ಇದು ನಿಮ್ಮ ಕಾಳೆಲ್ಲ ಪೂರ್ತಿ ಅದೆಲ್ಲ ಹರಡಕ್ಕೆ ಸ್ಟಾರ್ಟ್ ಆಗ್ತೈತಿ, ಕಾಳುಗಳೆಲ್ಲ ತೂತಾಕಿ ಹೊರಗೆ ಬರ್ತೈತಿ, ಮರಿಗಳು ಒಳಗೆ ತಿಂದು ಈ ಒಂದು ಜಾಸ್ತಿ. ಮತ್ತು ಇತ್ತೀಚೆಗೆ ಕೆಲವ್ರ ಮನೆಯಲ್ಲಿ ಇದ್ದಿಟ್ಟ ಕಾರ್ಪುಡಿ, ಕಾರ್ಪುಡಿ ಬಹಳಷ್ಟು ಜನ ಇಡಬೇಕಾಗುತ್ತೆ ನಮಗೆ, ಯಾಕಂದ್ರೆ ನಮ್ಮ ಖಾರ ಇಲ್ಲದ ನಮ್ಮ ಅಡುಗೆಗೆ ನಡೆಯೋದಿಲ್ಲ. ಕಾರ್ಪುಡಿನ ಒಂದೇ ಸಲ ಯಾಕಂದ್ರೆ ವರ್ಷ ಇಡೀ ಅದನ್ನ ಯಾರು ಮಾಡಲ್ಲ. ಸೊ ಇಂಥ ಒಂದು ಕಾರ್ಪುಡಿಯಲ್ಲಿ ಒಂದು ಹುಳ ಬರ್ತೈತೆ, ಅದಕ್ಕೆ ಏನಂತಂದ್ರೆ ಸಿಗರೇಟ್ ದುಂಬಿ ಅಂತ ಕರಿತೀವಿ. ಅದ್ರ ಮರಿ ಹುಳು ಮತ್ತು ಅದು ಪ್ರೌಢಕಿಟ್ಟೆ ಎರಡು ತಿಂತಾನೆ ಇರ್ತಾವ. ಮರಿ ಹುಳು ಏನಂತಂದ್ರೆ ತಿನ್ನೋದ್ರಿಂದ ಸ್ವಲ್ಪ ಜೊಂಡಗಟ್ಟದಂಗೆ ಕಾಣಿಸುತ್ತೆ ಕಾರ್ಪುಡಿಯಲ್ಲಿ, ಅದು ದೊಡ್ಡ ಹುಳ ಏನಂದ್ರೆ ನುಶಿ ತರನೇ ಕಾಣಿಸುತ್ತೆ, ಅದಕ್ಕೆ ನಾವು ಸಿಗರೇಟ್ ದುಂಬಿ ಅಂತ ಕರಿತೀವಿ. ಮತ್ತು ಅರಿಶಿನ ಕೊಂಬಿಟ್ರೆ ಅದರಲ್ಲೂ ಬರುತ್ತೆ. ಅಡಿಕೆ ಪುಡಿ, ಸೋಂಪು, ಬಡೆ ಸೋಂಪು ತಿಂತಾರಲ್ಲ, ಅದರಲ್ಲೂ ಸ್ವಲ್ಪ ತೇವಾಂಶ ನೀವು ಕೈ ತಂಪು ಏನಾರು ಇಟ್ಟರು ಅಂತಂದ್ರೆ ಅದು ಹುಳ ಏನಂತಂದ್ರೆ ಒಂದಿದ್ದು ಇನ್ನೊಂದು ತಿಂಗಳಲ್ಲಿ 30-40 ಆಗ್ಬಿಟ್ಟಿರ್ತಾವ ಹುಳ. ಸೊ ಅಷ್ಟಾಗಿ ಈ ತರ ಬೇರೆ ಬೇರೆ ತರದ ಹುಳಗಳು ಬರ್ತವೆ. ಅಂದ್ರೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅಥವಾ ಪ್ರತಿನಿತ್ಯ ತಿನ್ಲಿಕ್ಕೆ ಬಳಸುವಂತ ಅಕ್ಕಿ, ಜೋಳ, ಗೋಧಿ ಬಗ್ಗೆ ಮಾತಾಡೋಣ. ಈಗ ಮೊದಲನೇದಾಗಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಜೋಳ ಮತ್ತು ಅಕ್ಕಿ ವಿಶೇಷವಾಗಿ ಜಾಸ್ತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರೈತರು ಬಳಸ್ತಿರ್ತಾರೆ, ಮನೆಯಲ್ಲೆಲ್ಲ ಸಂಗ್ರಹ ಮಾಡಿಟ್ಕೊಂಡಿರ್ತಾರೆ. ಅಕ್ಕಿಗೆ ಬಂದಾಗ ಅಕ್ಕಿಯಲ್ಲಿ ಹೇಗೆ ಇಲ್ಲಿ ಮುಖ್ಯವಾಗಿ ಯಾವ ರೀತಿ ಸಂರಕ್ಷಣೆ ಮಾಡಿಡಬೇಕು, ಅಕ್ಕಿಯಲ್ಲಿ ಏನ್ ಹಾಕಿಟ್ರೆ ಹುಳುಗಳಾಗೋದಿಲ್ಲ ಅಂತಿರ್ತಾವ? ಅಕ್ಕಿಯಲ್ಲಿ ಈಗ ನಿಜವಾಗಿ ಏನ್ ಹಾಕಿ ಇಡ್ಬೇಕಂತಂದ್ರೆ ಹುಳಗಳಿಗೆ ಏನ್ ಬೇಕಂತಂದ್ರೆ ಒಂದು ಆಮ್ಲಜನಕ ಬೇಕಾಗುತ್ತೆ ಅದಕ್ಕೆ ಬದುಕಲಿಕ್ಕೆ ಆಮ್ಲಜನಕ ಬೇಕು, ಆಕ್ಸಿಜನ್ ಅಥವಾ ಆಮ್ಲಜನಕ. ಸೊ ಇದನ್ನ ನಾವು ತಡೆಗಟ್ಬಿಟ್ರೆ ಆಯ್ತು, ಹುಳಗಳನ್ನ ಪ್ರವೃತ್ತಿಯನ್ನ ತಡೆಗಟ್ಟಬಹುದು. ಅದಕ್ಕೆ ಆಮ್ಲಜನಕ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತಂದ್ರೆ ಒಂದು ಏರ್ ಟೈಟ್ ಡಬ್ಬದಲ್ಲಿ, ಅದಕ್ಕೆ ಇವತ್ತೇನಂತಂದ್ರೆ ಒಂದು ಈಗ ಸೇವ್ ಗ್ರೇನ್ ಬ್ಯಾಗ್ಸ್ ಅಂತೇಳಿ ಒಂದು ಚೀಲಗಳು ಸಿಗ್ತಾವ, ಸೇವ್ ಗ್ರೇನ್ ಬ್ಯಾಗ್ಸ್ ಅಂತೇಳಿ ಸಿಗ್ತವೆ. ಅವು ಏನಂದ್ರೆ ಈ ಒಂದು ಚೀಲಗಳಲ್ಲಿ ಏನಂತಂದ್ರೆ ಹುಳಗಳಲ್ಲಿ ಇದು ಅಂದ್ರೆ ಆಕ್ಸಿಜನ್ ಹೊರಗಡೆಯಿಂದ ನಮಗೆ ಆಮ್ಲಜನಕ ಒಳಗ್ ಬರೋದಿಲ್ಲ, ಸ್ವಲ್ಪ ಆದ ತಕ್ಷಣ ಏನಂತಂದ್ರೆ ಒಳಗಿದ್ದು ಹುಳನೂ ಸತ್ತ ಹೋಗ್ತವೆ. ಮತ್ತೇನಂತಂದ್ರೆ ನೀವು ಎಷ್ಟು ದಿನವರೆಗೆ ಆದ್ರೂ ಇದರಲ್ಲಿ ಕಾಪಾಡಬಹುದು, ಏನು ಆಗೋದಿಲ್ಲ. ಮತ್ತಿದು ಒಳ್ಳೆ ಕ್ವಾಲಿಟಿ ಅಂತ ಬ್ಯಾಗ್ಸ್ ಅಂತ ಸಿಗ್ತವೆ. ಯಾವುದೇ ಒಂದು ವಸ್ತುಗಳನ್ನು ಹಾಕಲಾರದೆ ಅಥವಾ ಏನು ಉಪಚಾರ ಮಾಡಲಾರದೆ ಯಾವುದೇ ಕೀಟನಾಶಕ ಬೇಕಾಗಿಲ್ಲ ಇದಕ್ಕೆ. ಸೊ ನೀವು ಒಂದು ಅಂತ ಒಂದು ಚೀಲದಲ್ಲಿ ಹಾಕಿ ಏರ್ ಟೈಟ್ ಹಾಕಿ ಇದನ್ನ ನೀವು ಸಾಕಷ್ಟು ದಿನ ಒಳಗೆ ಇದನ್ನ ಅಂದ್ರೆ ಮೊದ್ಲ ಆಮ್ಲಜನಕ ತಡೆದ್ರೆ ಸಾಕು, ಯಾವುದೇ ಕೀಟನಾಶಕ ಮತ್ತೆ ಬೇಕಾಗಿಲ್ಲ. ಮತ್ತೆ ಸ್ವಲ್ಪ ಗಾಳಿ ಹಿಡಿತಂದ್ರೆ ಮತ್ತೆ ಬರಕ್ ಸ್ಟಾರ್ಟ್ ಆಗ್ತದೆ ಹುಳ ಹೊರಗಡೆಯಿಂದ. ಗಾಳಿ ಹಾಳಾರದಂತ ಚೀಲಗಳಲ್ಲಿ ಹಾಕಿ ಏರ್ ಟೈಟ್ ಆಗಿ ಇಡಬೇಕು ಇದನ್ನ ಇಟ್ರೆ. ಆಮೇಲೆ ಸಾಮಾನ್ಯವಾಗಿ ನಮ್ಮ ಜನ ಎಲ್ಲ ಏನ್ ಮಾಡ್ತಾರೆ, ಅಕ್ಕಿಯಲ್ಲಿ ತಿನ್ಲಿಕ್ಕೆ ಮನೇಲಿ ಇಟ್ಟಂತ ಅಕ್ಕಿಗಳಿಗೆ ಒಮ್ಮೆ ಸೀಸನ್ ಅಲ್ಲಿ ತಗೋತಾರೆ, 1 ಕ್ವಿಂಟಲ್ 2 ಕ್ವಿಂಟಲ್. ಅದಕ್ಕೆಲ್ಲ ಬೋರಿಕ್ ಪೌಡರ್ನ ಕಲಿಸಿ ಇಡ್ತಿರ್ತಾರೆ. ಇದು ಒಳ್ಳೇದಂತೀರಾ ಬೋರಿಕ್ ಪೌಡರ್? ಹೇಗೆ ಇದು ಬೋರಿಕ್ ಪೌಡರ್? ಬಹಳಷ್ಟು ಜನ ಸಾಮಾನ್ಯವಾಗಿ ಇಡ್ತಾರೆ, ಹುಳ ಬರೋದಿಲ್ಲ ಅಂತ ಅವ್ರಿಗೂ ಗೊತ್ತು. ಇನ್ನು ಮತ್ತು ಜೋಳದಲ್ಲಿ ಸಹ ಬೋರಿಕ್ ಪೌಡರ್ ಬಹಳ ಇಡ್ತಾರೆ, ಹುಳ ಬರೋದಿಲ್ಲ ಅದು ಒಪ್ತೀನಿ. ಯಾಕಂತಂದ್ರೆ ಹುಳ ಯಾಕೆ ಬರಲ್ಲ ಅಂತಂದ್ರೆ ಅದೇನು ಅದರಲ್ಲಿ ಕೀಟನಾಶಕ ಅಂಶ ಇರೋದಿಲ್ಲ. ಇದು ಏನಂತಂದ್ರೆ ಕೀಟಗಳ ಚರ್ಮ ಮೇಲೆ ಕೀಟಗಳ ಚರ್ಮವನ್ನು ಹಾಳು ಮಾಡಿ ಅದನ್ನ ನಿಧಾನವಾಗಿ ಸಾಯಿಸುತ್ತೆ ಚರ್ಮಕ್ಕೆ ಏನಂತಂದ್ರೆ. ಅದೇ ರೀತಿ ಬೋರಿಕ್ ಪೌಡರ್ ಬದಲಿ ಮೊದ್ಲಿನ ನಮ್ಮ ಹಿರಿಯರು ಏನಂತಂದ್ರೆ ಕೆಂಪ್ ಮಣ್ಣು ಮಿಕ್ಸ್ ಮಾಡ್ತಾ ಇದ್ರು, ಬೂದಿ ಮಿಕ್ಸ್ ಮಾಡ್ತಿದ್ರು. ಸೊ ಅದು ಇನ್ನು ಒಳ್ಳೇದು. ಇದು ಬೋರಿಕ್ ಪೌಡರ್ ಏನಂತಂದ್ರೆ ನಮ್ಮ ದೇಹದಲ್ಲಿ ಹೋದ್ರೆ ಬಹಳ ಕೆಟ್ಟದದು. ಹುಳಗಳು ಬರೋದಿಲ್ಲ, ಆದ್ರೆ ಹುಳಗಳು ಬರುತ್ತೆ ತಿನ್ನೋದಕ್ಕಿಂತ ನಮ್ಗೆ ಇದು ಬೋರಿಕ್ ಪೌಡರ್ ತಿಂದ್ರೆ ಬಹಳ ವಿಷಕಾರಿ ವಿಷಕಾರಿ ಅದು ಬಿಡುತ್ತೆ. ಅದಕ್ಕೆ ಬೋರಿಕ್ ಪೌಡರ್ ಅನ್ನ ದಯವಿಟ್ಟು ಉಪಯೋಗ ಮಾಡಬಾರ್ದು. ಅದರ ಬದಲಾಗಿ ಈಗ ಕೆಲವೊಮ್ಮೆ ಬ್ಯಾಗ್ ಗಳು ಇರುವುದಿಲ್ಲ, ಅದಕ್ಕೆ ಬದಲಾಗಿ ಏನಾದರೂ ವೈದಿಕ ಪದ್ಧತಿಯಲ್ಲಿ ನಮ್ಮ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಏನಾರ ಇದಕ್ಕೆ ಸಂಗ್ರಹಣೆ ಮಾಡಿ ಹಾಕಿಡ್ಲಿಕ್ಕೆ? ನಮ್ಮ ಟ್ರೆಡಿಷನಲ್ ಮೆಥಡ್ ಅಂತಂದ್ರೆ ಮೊದಲೇದಾಗಿ ಏನಂತಂದ್ರೆ ಪಾರಂಪರಿಕ ಪದ್ಧತಿಗಳು, ಕೆಲವೊಂದು ಪಾರಂಪರಿಕ ಪದ್ಧತಿಗಳನ್ನು ಹೇಳ್ತೀನಿ. ಒಂದು ಏನಂದ್ರೆ ಬಜೆ ಬೇರಿನ ಪುಡಿ ಅಂತ ಬರುತ್ತೆ. ಬಜೆ ಬೇರಿನ ನಾರು ಬೇರ್ ಅಂತ, ನಾರು ಬೇರ್ ಅಂತ ಕರಿಬಹುದು. ಇದನ್ನ ಬೇರು ಮಾರ್ಕೆಟ್ ಅಲ್ಲಿ ಸಿಗ್ತವೆ, ತಂದು ಪುಡಿ ಮಾಡಿ ಸೊ ಅದನ್ನ ಒಂದು 10-20 ಗ್ರಾಂ 10 ಗ್ರಾಂ ಹಾಕಿದ್ರೆ ಸಾಕು. ಸೊ ಅದನ್ನ 1 ಕೆಜಿ ಬೀಜಕ್ಕೆ ಹಾಕಿ ಮಿಕ್ಸ್ ಮಾಡಿಟ್ರೆ ಒಂದು 6-7 ತಿಂಗಳ ತನಕ ನಿಮ್ಗೆ ಯಾವುದೇ ಅದು ಹುಳ ಮತ್ತೆ ಬರೋದೇ ಇಲ್ಲ ನಿಮ್ಗೆ. ಇದು ಏನಂತಂದ್ರೆ ನಿಮ್ ದೇಹದಲ್ಲಿ ಹೋದ್ರು ನಾವು ತೊಳೆದು ತಿಂತೇವೆ, ತಿಂದ್ರು ಏನಾಗಲ್ಲ. ಈಗ ಬೋರಿಕ್ ಪೌಡರ್ ಏನಂದ್ರೆ ಉಳಿತು ಅಂದ್ರೆ ಬಹಳ ಕಷ್ಟ ಅಂತ, ಯಾಕಂದ್ರೆ ಜೋಳ ಅಂತೂ ಯಾರು ತೊಳೆಯಲ್ಲ, ಹಂಗೆ ಬೀಸಕ್ ಕೊಡ್ತೀವಿ. ಸೊ ಹಂಗಾಗಿ ಅದು ಹೊಟ್ಟೆಲಿ ಹೋದ್ರೆ ಈಗೇನ ನಮ್ಗೆ ಕಾಣ್ಲಕ್ಕಿಲ್ಲ. ನಿಧಾನವಾಗಿ ಕೆಲವೊಂದು ವಿಷ ಹೆಂಗಿರ್ತಾವ ಅಂದ್ರೆ ತಿಂದ ತಕ್ಷಣ ಏನೇ ನಮ್ಗೆ ಯಾವ್ದು ಗೊತ್ತಾಗಲ್ಲ, ನಿಧಾನವಾಗಿ ಏನಂತಂದ್ರೆ ನಮ್ಗೆ ಅದನ್ನ ಸಾಯಿಸುವಂತ ವಿಷಕಾರಿ ಅಂತ ಹೇಳ್ಬೋದು. ಅಂದ್ರೆ ಅಕ್ಕಿ ಜೋಳ ಗೋಧಿಗಳಿಗೆ ಮುಖ್ಯವಾಗಿ ಬಜೆ ಬೇರಿನ ಪುಡಿ 1 ಕೆಜಿ ಒಂದು ಜೋಳ ಅಥವಾ ಅಕ್ಕಿಗೆ 10 ಗ್ರಾಂ 10-20 ಗ್ರಾಂ ಅವರಿಗೆ 10 ಗ್ರಾಂ ಹಾಕಿದ್ರು ಸಾಕು, ಬಹಳ ವಾಸನೆ ಇರುತ್ತೆ ಅದು. ಅಂದ್ರೆ ಚೆನ್ನಾಗಿ ಪುಡಿಯನ್ನ ಮಿಕ್ಸ್ ಮಾಡಿ ತುಂಬಿಡಬೇಕು, ಮತ್ತೆ ಏರ್ ಟೈಟ್ ಬ್ಯಾಗ್ ಅಲ್ಲಿ ಇಟ್ಟರೂ ಒಳ್ಳೇದು. ಏರ್ ಟೈಟ್ ಬ್ಯಾಗ್ ಇಟ್ಟರೆ ಇನ್ನೂ ಚೆನ್ನಾಗಿ, ಹಂಗೆ ಇಟ್ಟರು ನಡೆಯುತ್ತೆ. ಇದಲ್ದ ಕೆಲವರು ಅರಿಶಿನ, ಮೊದಲಿನ ಕಾಲಕ್ಕೆ ನಮ್ಗೆ ಈಗೆಲ್ಲರೂ ನಮ್ಮ ಮನೇಲೆ ನೋಡ್ತಿರು, ಮುಂಜಾನೆ ಎದ್ದ ತಕ್ಷಣ ಕಸ ಬಳಿದು ಬಾಗಲ್ ಮುಂದೆ ಅರಿಶಿನ ಕುಂಕುಮ ಹಾಕ್ತಾರೆ. ಅದಕ್ಕೆಲ್ಲಕ್ಕೂ ಒಂದು ವೈಜ್ಞಾನಿಕ ಇದರಿಂದಾನೆ ಮಾಡಿದ್ರು ನಮ್ಮ ನಿರೋಧಕ ಶಕ್ತಿ ನಿರೋಧಕ್ಕೆ. ಯಾಕೆಂದ್ರೆ ಹೊರಗಡೆಯಿಂದ ನಮ್ಮ ಮನೆ ಒಳಗಡೆ ಬಾಗಿಲೊಳಗೆ ಯಾವುದು ಹುಳ ಪುಡಿ ಬರಬಾರ್ದು ಅಂತೇಳಿ ಅರಿಶಿನ ಹಾಕ್ತಾರೆ. ಆ ಅರಿಶಿನದಲ್ಲಿ ಏನಂದ್ರೆ ಒಂದು ಹುಳ ಬರಲಾರ್ದಂತ ಒಂದು ಅಂಶ ಇದೆ. ಇವತ್ತಿನ ದಿವಸ ನಮ್ಗೆ ಗೊತ್ತು, ಇಂಟರ್ನ್ಯಾಷನಲ್ ಇದರಲ್ಲೂ ಅದಕ್ಕೆ ಪೇಟೆಂಟ್ ಸಿಕ್ಕಿದೆ ಅರಿಶಿನದ ಬೆಲೆ. ಅದೇ ರೀತಿ ಧಾನ್ಯಗಳಲ್ಲೂ ಅರಿಶಿನ ಮಿಕ್ಸ್ ಮಾಡಿದ್ರೆ ಅದನ್ನು ಬರೋದಿಲ್ಲ, ಅರಿಶಿನ ಪುಡಿ ಮಿಕ್ಸ್ ಮಾಡಬಹುದು. ಇನ್ನು ಅದ್ರ ಬದ್ಲಿ ಈಗ ಬೋರಿಕ್ ಪೌಡರ್ ಬದ್ಲಿ ಕೆಲವೊಂದು ಏನಂದ್ರೆ ಜಾಸ್ತಿಯಷ್ಟು ದ್ವಿದಳ ಧಾನ್ಯಗಳಲ್ಲಿ ಏನಂದ್ರೆ ಒಂದು 5 ಸೆಂಟಿಮೀಟರ್ ಅಷ್ಟು ಮೇಲ್ಗಡೆ ಒಂದು ದೊಡ್ಡ ಟಬ್ನಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಅಂದ್ರೆ ಒಂದು 5 ಸೆಂಟಿಮೀಟರ್ ಅಷ್ಟು ಹುಸುಕು ಅಥವಾ ಕೆಂಪ್ ಮಣ್ಣು ಅದನ್ನ ಹಾಕಿ ಮತ್ತೆ ಸರಿಯಾಗಿ ಡಬ್ಬ ಮುಚ್ಚಿಟ್ರೆ ಹೊರಗಡೆಯಿಂದ ಹುಳ ಹೊರಗೆ ಬರೋದಿಲ್ಲ. ಸೊ ಹಂಗಾಗಿ ನಿಧಾನವಾಗಿ ನಮ್ಗೆ ಅದೊಂದು ಒಂದು ವಿಷ ಹಾಕ್ಲಾರ್ದನೆ ನಾವು ಸಾಯಿಸ್ಬೋದು. ಈಗ ಮತ್ತೆ ಇದರಲ್ಲಿ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಹಳ್ಳಿಯಲ್ಲೆಲ್ಲ ಬೇವಿನ ತಪ್ಪಲ ಹಾಕೋದು, ಆಮೇಲೆ ಮೆಣಸಿನಕಾಯಿಯನ್ನ ಮುರಿದು ಹಾಕೋದು, ಘಾಟವಾದಂತ ಮೆಣಸಿನಕಾಯಿಗಳನ್ನ ಮುರಿದು ಹಾಕೋದು, ಆಮೇಲೆ ಬೇರೆ ಬೇರೆ ವಿಧಾನಗಳು ಬರ್ತಾವೆ. ಇವು ಎಷ್ಟರ ಮಟ್ಟಿಗೆ ಇದಾಗ್ತಾವ ಅಂತಿರ್ತಾವ? ಇವನು ಏನಂತಂದ್ರೆ ಮೊದಲೇದಾಗಿ ಹುಳ ಒಳಗಡೆ ಇತ್ತಂದ್ರೆ ಬಹಳ ಕಷ್ಟ. ಆದಷ್ಟು ಏನಂದ್ರೆ ಮೊದಲೇ ನೀವು ಕಾಳುಗಳನ್ನು ಶೇಖರಣೆ ಮಾಡೋಕ್ಕಿಂತ ಮುಂಚೆ ಸ್ವಚ್ಛ ಮಾಡಬೇಕು, ಸ್ವಚ್ಛ ಕೇರಿ ತೂರಿ ಮೊದಲೆಲ್ಲ ಇದು ಹಿಂಗೆ ಮಾಡೇ ಶೇಖರಣೆ ಮಾಡ್ತಿದ್ರು. ಇವತ್ತಿನ ದಿವಸ ಹೆಂಗ್ ಮಾಡ್ತೀವಿ ಅಂದ್ರೆ ತಂದು ಸೀದಾ ಮಾರ್ಕೆಟ್ ಇಂದ ತಂದು ಉಪಯೋಗ ಹಂಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ಮೊದಲು ತಂದ ತಕ್ಷಣ ಸ್ವಚ್ಛ ಮಾಡಿ, ಒಂದ್ವೇಳೆ ಏನಾದ್ರು ಹುಳ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇತ್ತಂದ್ರೆ ನಮ್ಮ ಗೃಹಿಣಿಯರು ಏನಂದ್ರೆ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟರೆ ಒಂದು 3-4 ದಿವಸ ಇಟ್ಟರೆ ಎಲ್ಲ ಸತ್ತೋಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಪದ್ಧತಿ ಅಂದ್ರೆ ಕಾಳುಗಳಿದ್ರೆ ಅವನ್ನ ಸ್ವಲ್ಪ ಹುರಿದಿಟ್ರೆ, ಯಾಕಂದ್ರೆ ಅದು ಕಾಳುಗಳು ಹೆಸರು ಕಾಳು ಅಂತವ್ಕೆಂದ್ರೆ ಹುರಿದ್ರೆ ಏನಂದ್ರೆ ಅದರಲ್ಲಿ ತತ್ತಿಗಳು ಇರ್ತಾವ ಹೆಸರು ಕಾಳು ಮತ್ತೆ ಇದ್ರಲ್ಲೆಲ್ಲ ಏನಂತಂದ್ರೆ ಕಡಲೆ ಕಾಳುಗಳಲ್ಲಿ ನಮ್ಗೆ ಮೇಲ್ಗಡೆ ಸಣ್ಣ ಬಿಳಿ ತತ್ತಿಗಳು ಕಾಣಿಸ್ತಾವ. ಇವು ಇಟ್ಟ ತಕ್ಷಣ ನಾವು ಶೇಖರಣೆಗೆ ಇಟ್ಟ ತಕ್ಷಣ ಆಮೇಲೆ ಒಳಗಡೆ ಮರಿ ಹುಳು ಒಳಗೆ ಹೋಗಿ ತಿನ್ನುತ್ತೆ ಕಾಣೋದಿಲ್ಲ. ಅದಕ್ಕೇನಂದ್ರೆ ಸ್ವಲ್ಪ ಹುರಿದ್ಬಿಟ್ರೆ ತತ್ತಿಗಳೆಲ್ಲ ಹೋಗ್ಬಿಡ್ತದೆ, ಮೊದ್ಲಿಂದ ತಂದಿದ್ದ ಮಾರ್ಕೆಟ್ ಇಂದ ಬಂದಿದ್ದ ಹುಳ ಎಲ್ಲ ಸತ್ತೋಗ್ತವೆ. ಆಮೇಲೆ ನೀವು ಒಂದು ಡಬ್ಬದಲ್ಲಿ ಹಾಕಿಟ್ಟು ಈ ಬೇವಿನಲ್ಲಿ ಅವಾಗ ಕೆಲಸ ಮಾಡ್ತಾವ ಮೇಲೆ ಹಾಕಿಟ್ರೆ ಮತ್ತೆ ಇನ್ನು ಏನಾದ್ರು ಮುಂದೆ ಹುಳ ಬರಲಾರ್ದಂಗೆ ಆ ಒಂದು ತಡೆಗಟ್ಟುತ್ತೆ ಅಷ್ಟೇ ಅಂತ ಹೇಳ. ಈಗ ಹೆಸರು ಕಡಲೆ ತೊಗರೆ ಇವಕ್ಕದವಲ್ಲ, ಮತ್ ಬೇರೆ ಉಪಚಾರ ಏನ ಬಜೆ ಪುಡಿಯನ್ನ ಹಾಕಿಡಬಹುದಾ? ಇವಕ್ಕೂ ಸಹ ಹೇಗೆ ಇಲ್ಲಿ ಬುರುಬುರಿ ಬರುತ್ತಲ್ಲ, ಬುರುಬುರಿ ಕೆಂಪು ನುಶಿ ಬರುತ್ತೆ, ಬುರುಬುರಿ ಬರುತ್ತೆ. ಸೊ ಇವು ಎಲ್ಲಕ್ಕೂ ಏನಂತಂದ್ರೆ ನಾವು ಇದು ಬಜೆ ಬೇರೆ ಅಂದ್ರೆ ಎಲ್ಲ ದ್ವಿದಳಗೂ ದಾಳೆಗೂ ಉಪಯೋಗ ಮಾಡಬಹುದು, ಏಕದಳ ಅಕ್ಕಿ ಜೋಳದಲ್ಲೂ ಉಪಯೋಗ ಮಾಡಬಹುದು ಎಲ್ಲಾದ್ರಲ್ಲೂ. ಮತ್ತೆ ಅದರ ಗುಣಮಟ್ಟ ಕಾಳಿನ ಗುಣಮಟ್ಟನೂ ಏನು ಹಾಳಾಗದಲ್ಲಿ ಇದನ್ನ ನೋಡಿದ್ವಿ ನಾವು ಸಂಶೋಧನೆ ಪ್ರಕಾರ. ಇದನ್ನ ಅನ್ನ ಇದನ್ನು ಮಾಡಿನೂ ನೋಡಿದ್ವಿ, ಏನು ವಾಸನೆ ಬರೋದಿಲ್ಲ ಸರಿಯಾಗಿ ಇದು ಮಾಡಿದ್ರೆ ಕಾಳುಗಳಲ್ಲಿ. ಇದು ಒಳ್ಳೆಯದಂತ ಹೇಳ್ಬೋದು, ಎಲ್ಲದಕ್ಕೂ ಉಪಯೋಗ ಮಾಡಬಹುದು. ಮತ್ತೆ ಹಳ್ಳಿಯಲ್ಲೆಲ್ಲ ಹೇಳ್ತಿರ್ತಾರೆ ಇಲ್ಲ ಕಾಳುಗಳಿಗೆಲ್ಲ ಇನ್ನೂ ಒಂದು ಪದ್ಧತಿ ಅಂತಂದ್ರೆ ಒಳ್ಳೆಣ್ಣೆಯನ್ನು ಹಾಕಿ 1 ಕೆಜಿ ಬೀಜಕ್ಕೆ 3 ಅಥವಾ 4 ಗ್ರಾಂ ಒಂದು ಒಳ್ಳೆಣ್ಣೆಯನ್ನು ಹಾಕಿ ಅದನ್ನ ಇದನ್ನ ಮಾಡಿ ಇಡೋದ್ರಿಂದ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಇದನ್ನು ಒಳ್ಳೆ ಪದ್ಧತಿ ಏನಂತಂದ್ರೆ ಯಾವ್ದಾದ್ರು ಒಂದು ಅಡಿಗೆ ಎಣ್ಣೆ, ಸಾಸಿವೆ ಎಣ್ಣೆ, ಶೇಂಗಾ ಎಣ್ಣೆ, ಇದು ಒಂದು 5-7 ml 1 ಕೆಜಿ ಬೀಜಕ್ಕೆ ಇದನ್ನ ಸಿಂಪರಣೆ ಮಾಡೋದ್ರಿಂದ 6-7 ತಿಂಗಳ ತನಕ, 5 ತಿಂಗಳು ಅಂತ ಹೇಳ್ತೇನೆ ಯಾಕಂದ್ರೆ ಬಹಳ ಬೇಡ, 5-6 ತಿಂಗಳ ತನಕ ಹುಳ ಬರೋದಿಲ್ಲ. ಇದು ಯಾಕೆ ಬರೋದಿಲ್ಲ ಅಂತಂದ್ರೆ ಇದೇನು ಎಣ್ಣೆನೇ ಅದರಲ್ಲೇನು ಕೀಟನಾಶಕ ಇರೋದಿಲ್ಲ, ಕಾಳುಗಳ ಮೇಲೆ ಹುಳಗಳು ತತ್ತಿ ಇಡ್ತವೆ. ಇದು ಒಂದು ಅಡ್ಡ ಗೋಡೆಯಾಗಿ ಇರುತ್ತದೆ ಎಣ್ಣೆಯನ್ನು ನಾವು ಸಿಂಪಲ್ ಇದ್ರ ಮಾಡೋದ್ರಿಂದ ಉಪಚಾರ ಮಾಡೋದ್ರಿಂದ ಅದು ಒಂದು ತತ್ತಿ ಇಡೋದಿಲ್ಲ, ಹಂಗಾಗಿ ಮುಂದೆ ಅದು ಮರಿ ಹಾಕೋದಿಲ್ಲ, ಅದು ಮುಂದೆ ಅದೇನು ಬೆಳವಣಿಗೆ ಆಗೋದಿಲ್ಲ. ಮತ್ತಿದು ಎಣ್ಣೆ ಇಟ್ಟರೆ ಇನ್ನೊಂದು ತಾವು ತಿಳಿಸ್ಬೇಕಂದ್ರೆ ಬಹಳ ದಿವಸದ ತನಕ ಇಡಕ್ ಬರಲ್ಲ, ವಾಸನೆ ಆಗುತ್ತೆ. ಅದಕ್ಕೆ ಒಂದು 5-6 ತಿಂಗಳು ಅಂತ ಅದೇ ಹೇಳ್ತಾ ಇದೀನಿ. ಸೊ ಎಣ್ಣೆನು ಒಂದು ಒಳ್ಳೇದು. ಸೊ ಎಣ್ಣೆ ಹಚ್ಚಿ ಲೇಪನೆ ಮಾಡಿಟ್ರೆ ನಿಮ್ಗೆ ಹೆಸರುಕಾಳು, ಕಡಲೆಕಾಳು ಅಂತವಕ್ಕೆಲ್ಲ ದ್ವಿದಳ ಧಾನ್ಯಗಳಿಗೆ ಅಷ್ಟೇ ಎಣ್ಣೆಗಳನ್ನ ಉಪಯೋಗ ಮಾಡಿ. ಬಜೆ ಬೇರು ಪುಡಿ ಅಲ್ಲದೆ ಮತ್ತೆ ಕೆಲವೊಂದಿಷ್ಟು ಜನ ಹೇಳೋದು ಈ ಸೀತಾಫಲ ಬೀಜದ ಪುಡಿಯನ್ನ ಅಥವಾ ಎಲೆ ಪುಡಿಗಳನ್ನ ಹಾಕಿಟ್ರು ಒಳ್ಳೇದಂತ ಹೇಳ್ತಿರ್ತಾರೆ. ಅದನ್ನು ಕೆಲಸ ಮಾಡುತ್ತೆ, ಸೀತಾಫಲ ಎಲೆಯನ್ನು ಕೆಲಸ ಮಾಡುತ್ತೆ. ಬೀಜ ಏನಂದ್ರೆ ಸ್ವಲ್ಪ ವಿಷಕಾರಿಯಾಗಿದ್ದಾವೆ ಸ್ವಲ್ಪ ನೋಡಿ, ಯಾಕಂದ್ರೆ ಬೀಜ ಯಾಕಂದ್ರೆ ಅದ್ರಲ್ಲಿ ಕೀಟನಾಶಕ ಅಂಶ ಇರೋದ್ರಿಂದ ಹೊಟ್ಟೆಯಲ್ಲಿ ಹೋಗ್ಬಾರ್ದು, ಯಾಕಂದ್ರೆ ನಾವು ಏನೋ ಹೇಳಿ ನಾಳೆ ಯಾರೋ ತಿಂದು ಕಷ್ಟ ಇದು ಆಗ್ಬಾರ್ದು. ಎಲೆಗಳನ್ನು ಹಾಕ್ಬೋದು. ಇನ್ನು ಕೆಲವು ಫಿಲಿಪೈನ್ಸ್, ಶ್ರೀಲಂಕಾದಲ್ಲಿ ಏನಂದ್ರೆ ಕೆಲವು ಇದು ಲಿಂಬೆಹಣ್ಣಿನ ಈಗ ನಮ್ಮಲ್ಲೂ ಸಿಗ್ತಾವ ಲಿಂಬೆಹಣ್ಣಿನ ಎಲೆಗಳು ಅದನ್ನ ಹಾಕ್ಬೋದು. ಈಗ ಹೆಂಗ ಎಲೆಗಳನ್ನ ಹಾಕ್ಬೇಕು ಹೇಳ್ತಾರೆ ನೀವು, ಒಣ ಎಲೆಗಳನ್ನ ಹಾಕ್ಬೇಕು ಲಿಂಬೆ ಅದು ತಾನೆ ಒಣಗಿ ಬಿಡುತ್ತೆ ತಾನೇ, ಒಂದ್ 2 ದಿವಸ ಆದ್ಮೇಲೆ ಒಣಗಿ ಹೋಗುತ್ತೆ. ಎಲೆ ಕಟ್ ಮಾಡಿ ಹಾಕಿದ್ರೆ ಹಸಿ ಎಲೆನೆ ಹಾಕಿದ್ರೆ ನಡೀತೆ, 2 ದಿವಸದಲ್ಲೇ ಒಣಗೋಗುತ್ತೆ. ಮತ್ತೆ ಆದಷ್ಟು ತೇವಾಂಶ ಇರ್ಲಾರ್ದಂಗ್ ನೋಡ್ಬೇಕು ಯಾವ್ದಾರ ಹಸಿ, ಯಾಕಂದ್ರೆ ತೇವಾಂಶ ಹೆಚ್ಚಾಯ್ತಂದ್ರೆ ಈ ಕೀಟಗಳು ಹೆಚ್ಚಾದ್ರೆ ತೇವಾಂಶ ಹೆಚ್ಚಾಗುತ್ತೆ, ತೇವಾಂಶ ಹೆಚ್ಚಾದ್ರೂ ಕೀಟ ಹೆಚ್ಚಾಗ್ತವೆ. ಮತ್ತೆ ಅದಲ್ದೆ ಇನ್ನೊಂದ್ ಏನಂದ್ರೆ ಬೂಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ತೇವಾಂಶ ಜಾಸ್ತಿ ಇರಂಗೆಲ್ಲ ಬೂಸ್ಟ್ ಬರುತ್ತೆ, ಹುಳ ಜಾಸ್ತಿ ಆಗ್ತವೆ. ಅದನ್ನ ಆದಷ್ಟು ಏನಂದ್ರೆ ಸ್ವಚ್ಛತೆನ ಕಾಪಾಡಬೇಕು. ಈಗ ಕೆಲವೊಮ್ಮೆ ಅಕ್ಕಿಯಲ್ಲಿ ಏನಾಗಿರ್ತದೆ ಜೊಂಡ ಗೊಂಟಾಳ ಗೊಂಟಾಳ ಆಗಿಬಿಡ್ತವೆ, ಜೊಂಡ ಕಟ್ಟಿರ್ತವೆ ಅದು ಸಹ ಈ ಒಂದು ಉಪಚಾರ ಮಾಡೋದ್ರಿಂದ ತಪ್ಪಿಸಬಹುದು. ಇವು ಜೊಂಡ ಕಟ್ಟಿ ಯಾವ್ದಂದ್ರೆ ಮರಿ ಹುಳುಗಳು, ಅದೇನ್ ನಿಮ್ ಮೇಲೆ ಹಾರ್ತಾ ಇರ್ತಾವ ಡಬ್ಬಿ ಮೇಲೆ, ಅವು ಏನು ತಿನ್ನೋದಿಲ್ಲ ಹುಳನ, ಕಾಳು ತಿನ್ನಲ್ಲ. ಅದ್ರ ಒಳಗಡೆ ಇರುವಂತ ಮರಿ ಹುಳು ಮೇಲೆ ಹಾರುವಂತದೇನಂತಂದ್ರೆ ಅದೆಲ್ಲ ಕೋಶಾವಸ್ಥೆಗೆ ಹೋದ್ಮೇಲೆ ಮೇಲೆ ತಿಂದು ಮೇಲೆ ಬಂದಿರುತ್ತೆ. ಈ ಮರಿ ಹುಳುಗಳು ಏನಂದ್ರೆ ತಿನ್ಬೇಕಾರೆ ಬಲೆ ಕಟ್ತಾ ತಿಂತಾವ. ಸೊ ಹಂಗಾಗಿ ತಿಂತಾವ ಬಲೆ ಕಟ್ತಾವೆ. ಆದಷ್ಟು ಅದನ್ನ ಸ್ವಚ್ಛ ಮಾಡಿ ಮೊದಲೇ ನಾ ಹೇಳಿದಂತ ಈ ಒಂದು ಪದ್ಧತಿಯಲ್ಲಿ ಡಬ್ಬಿಯಲ್ಲಿ ಏನಾರ ಒಂದು ಶೇಖಡೆ. ಇನ್ನೊಂದು ತಮಗೆ ಆಯುರ್ವೇದಕ್ ಏನಂದ್ರೆ ಜಂಡು ಪರಾಡ್ ಅಂತೇಳಿ ಸಿಗ್ತಾವ ಮಾರ್ಕೆಟ್, ಜಂಡು ಪರಾಡ್ ಅಂತೇಳಿ ಒಂದು ಗುಳಿಗೆಗಳು ಆಯುರ್ವೇದಿಕ್ ಗುಳಿಗೆ ಅಂತೇಳಿ ಸಿಗುತ್ತೆ. ಆ ಒಂದು ಗುಳಿಗೆ ಏನಂತಂದ್ರೆ ಒಂದು ಬಟ್ಟೆ ಚೀಲದಲ್ಲಿ ಕಟ್ಟಿ ಅದನ್ನ ಒಂದು ಚೀಲಕ್ಕೆ 2 ಅಥವಾ 3 ಮೇಲೆ ಭಾಗಕ್ಕೊಂದು ಕೆಳಗೊಂದು ಮತ್ತು ಮಧ್ಯದಲ್ಲಿ ಈ ಬಟ್ಟೆ ಚೀಲದಲ್ಲಿ ಕಟ್ಟಿ ಇಟ್ರೆ ಅದು ಧೂಮಪಾನ ಮಾಡಬಹುದು, ಇದರಿಂದ ಅದರಿಂದ ಹೊಗೆ ಬರುತ್ತೆ. ಆ ಒಂದು ಹೊಗೆಯಿಂದ ಏನಂತಂದ್ರೆ ಹುಳಗಳೆಲ್ಲ ಸಾಯ್ತಾವ ಇದು. ಆಮೇಲೆ ಏನಂತಂದ್ರೆ ನೀವು ಅದನ್ನ ಗುಳಿಗೆಯನ್ನ ಹೊರಗೆ ಒಕ್ಕಡ್ಬೇಕಂದ್ರೆ ಮತ್ತೆ ಅದರಲ್ಲೇ ಕಾಳಲ್ಲೇ ಮಿಕ್ಸ್ ಮಾಡಂಗಿಲ್ಲ, ಅದಕ್ಕೆ ಒಂದು ಬಟ್ಟೆ ಚೀಲದಲ್ಲಿ ಕಟ್ಟಿ ಹಾಕಿಟ್ರೆ ಇದು ಒಂದು ಆಯುರ್ವೇದಿಕ್ ಅಂತ. ಎಷ್ಟು ದಿವಸಗಳಿಗೆ ಹುಳ ಆಗೋದಿಲ್ಲ ಅಂತಿರುತ್ತೆ? ಇದು ಒಂದು 5-6 ತಿಂಗಳ ತನಕ ಯಾವುದು ಹುಳ ಬರೋದಿಲ್ಲ. ಇನ್ನ ಮುಖ್ಯವಾಗಿ ಕೆಲವೊಂದು ಮನೆಯಲ್ಲಿ ತಿನ್ಲಿಕ್ಕೆ ಹುಣಸೆ ಅಂತಂದಿರ್ತೀವಿ, ಖಾರ ಪುಡಿ, ಅರಿಶಿನ ಪುಡಿ, ಇವಕ್ಕೆಲ್ಲಾನು ಹುಳ ಆಗ್ತಿರ್ತವೆ. ಹುಣಸೆಹಣ್ಣಿ ಬಂದ್ರೆ ಹುಣಸೆಹಣ್ಣಿಗೆ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತಿರ್ತಾವೆ ಹುಣಸೆಹಣ್ಣ ಮನೆಯಲ್ಲಿ? ಈಗ ಮನೆಯಲ್ಲಿ ಏನಂದ್ರೆ ಹುಣಸೆಹಣ್ಣಲ್ಲಿ ಎದಕ್ಕೆ ಬರುತ್ತೆ ಹುಳ ಅಂದ್ರೆ ಹುಣಸೆಹಣ್ಣ ಬೀಜ ಸಮೇತ ಇಟ್ಟರೆ ಅದು ಬೀಜ ತಿಂತಿರ್ತದೆ ಹುಳ, ಅದು ಬುರ್ಬುರಿ ತರನೇ ಇರುತ್ತೆ, ಸ್ವಲ್ಪ ದೊಡ್ಡ ದುಂಬಿ ನಿಮಗೆ ಹೊರಗಡೆ ನೋಡಿದ್ರೆ ಅದರ ಕೋಶಾವಸ್ಥೆ ಬಿಳಿದು ಒಂದು ಕಾಣಿಸುತ್ತೆ. ಈಗ ಹೆಂಗೆ ಇದರಲ್ಲಿ ಕಾಣಿಸುತ್ತೆ ಬಿಳಿದು ತತ್ತಿ ಇಟ್ಟಿರ್ತತೆ ಕಾಣಿಸುತ್ತೆ, ಜೊಂಡಗಟ್ಬಿಡುತ್ತೆ ಈ ಒಂದು ಹುಳ. ಇದು ತಪ್ಪಿಸ್ಲಿಕ್ಕೆ ಏನಂತಂದ್ರೆ ಬೀಜ ಸಪರೇಟ್ ಮಾಡಿ ಬೀಜನ ತೆಗೆದು ಹುಣಸೆಹಣ್ಣನ ಶೇಖರಣೆ ಮಾಡಿದ್ರೆ ಬೀಜ ಇರ್ತಾವ, ಬೀಜ ಇದ್ರೆ ಮಾತ್ರ ಬರ್ತಾವ, ಬೀಜನ ತೆಗೆದಿಡಬೇಕು. ಇನ್ನೊಂದು ಅದೇ ಇದೇ ಹುಳ ಏನಂತಂದ್ರೆ ಶೇಂಗಾದಲ್ಲೂ ಬರುತ್ತೆ. ಶೇಂಗಾ ಬುಡ್ಡಿ ಸಮೇತ ಇಟ್ಟರೆ ಅವಾಗ ಇದು ಬರುತ್ತೆ. ಯಾರಾದ್ರೂ ಬೀಜಕ್ಕಾಗಿ ಇಟ್ಟಿರ್ತಾರ, ಕೆಲವರು ಏನಾರು ಹೆಚ್ಚಾಗಿ ಮನೇಲಿ ಏನಾದ್ರು ಬೆಳೆದವ್ರು ಇಟ್ಟಿರ್ತಾರೆ, ಆವಾಗ ಏನಂದ್ರೆ ಇದೇ ತರದ ಈ ಒಂದು ಹುಳ ಏನಂತಂದ್ರೆ ಇದು ಬುಡ್ಡಿ ಸಮೇತ ಇದ್ದಾಗೆ ಬರ್ತವೆ. ಅಂತವ್ರಿಗೆ ಏನಂದ್ರೆ ಸ್ವಲ್ಪ ಮುಂಜಾಗ್ರತೆನ ತಗೋಬೇಕು, ಅದನ್ನ ಚೀಲದಲ್ಲಿ ಹಾಕಂದ್ರೆ ಸರಿಯಾಗಿರೋ ಚೀಲದನ್ನ ನೋಡಿ ಏರ್ ಟೈಟ್ ಇರಂತಲ್ಲಿ ಉಪಯೋಗ ಮಾಡಬೇಕು. ಮತ್ತು ಶೇಂಗಾದಲ್ಲಿ ಏನಂದ್ರೆ ಇದು ಈ ನುಸಿ ಬರಲ್ಲ, ಕೆಂಪು ನುಸಿ ಬರುತ್ತೆ, ಸ್ವಲ್ಪ ಕೆಂಪು ನುಸಿಗಳು ಬರ್ತವೆ. ಇನ್ನು ನೋಡ್ರಿ ಕಾರ್ಪುಡಿ ಈಗ ಏನದಲ್ಲ, ಅಕ್ಕಿ, ಜೋಳ, ಗೋಧಿ, ಬಜೆ ಬೇರು ಮತ್ತೆ ತಾವು ಬೇರೆ ಬೇರೆ ವಸ್ತುಗಳನ್ನ ಒಂದು ಉಪಚಾರ ಮಾಡಿ ಇಡ್ಬೋದು ಅಂತ ಹೇಳಿದ್ರಿ. ಈ ಕಾರ್ಪುಡಿಗೆ ಏನು ಕಾರ್ಪುಡಿಯಲ್ಲಿ ಹುಳ ಆಗ್ತಿರ್ತವೆ, ಒಂದು 7-8 ತಿಂಗಳಿಟ್ಟರೆ ಹುಳ ಆಗಿಬಿಟ್ಟಿರ್ತವೆ ಕಾರ್ಪುಡಿಯಲ್ಲಿ. ಹೌದು, ಕಾರ್ಪುಡಿಯಲ್ಲಿ ಇವತ್ತು ಜಾಸ್ತಿ ಬರ್ತವೆ. ಅದಕ್ಕೆ ಏನಂತಂದ್ರೆ ಒಂದು ಸರಿಯಾದ ಡಬ್ಬ, ಇದಕ್ಕೇನದು ನಾವು ಒಂದು ಈಗ ಪ್ಲಾಸ್ಟಿಕ್ ಡಬ್ಬ ನಾನು ಹೇಳಿದೆ ಕೀಟಗಳಿಗೆ ಒಂದೇ ಒಂದು ರಾಮಬಾಣ ಇದ್ದಂಗೆ ಆಮ್ಲಜನಕ, ಅದಕ್ಕೆ ಸಪ್ಲೈ ಆಗಲಾರ್ದ ಆಮ್ಲಜನಕ ಸಿಗ್ಲಿಲ್ಲ ಅಂದ್ರೆ ಸಾಕು ನಿಮ್ಗೆ, ಯಾವ್ದು ಕೀಟನಾಶಕನು ಬೇಡ ಏನು. ಅದಕ್ಕೆ ಒಂದು ಸರಿಯಾಗಿರೋದು ಏರ್ ಟೈಟ್ ಡಬ್ಬ, ಏರ್ ಟೈಟ್ ಡಬ್ಬ, ಯಾಕಂದ್ರೆ ನಾ ಕಂಪ್ನಿ ಹೆಸರು ಹೇಳಲ್ಲ, ಇವತ್ತು ಟಪ್ಪರ್ ವೇರ್ ಬರ್ಬೋದು, ಯಾವುದೇ ಒಂದು ಪ್ಲಾಸ್ಟಿಕ್ ಡಬ್ಬ. ಸೊ ಅಥವಾ ಗ್ಲಾಸ್ ಇನ್ ಇದ್ರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ, ಏರ್ ಟೈಟ್ ಇರಬೇಕಂದ್ರೆ ಗಾಳಿ ಒಳಗೆ ಹೋಗ್ಬಾರ್ದು. ಅಂತ ಒಂದು ಡಬ್ಬದಲ್ಲಿ ಯಾರಾದ್ರೂ ಹಸಿ ಕೈಯಿಂದ ಮತ್ತೆ ಮುಟ್ಲಿಲ್ಲ ಅಂದ್ರೆ ಕ್ಲೀನಾಗಿ ಇಟ್ಟರೆ ನಿಮ್ಗೆ ಆರಾಮಾಗಿ ಅದು ಯಾವುದೇ ಹುಳ ಬರ್ಲಾರ್ದಂಗೆ ಒಂದು ವರ್ಷದ ತನಕ ಇಡಬಹುದು. ನೀವು ಕಾರ್ಪುಡಿಯನ್ನ ಶೇಖರಣೆಗೆ ನೀಟಾಗಿ ಇಟ್ಟರೆ, ಕಾರ್ಪುಡಿ ಮತ್ತು ಅರಿಶಿನ ಪುಡಿ, ಅರಿಶಿನ ಪುಡಿ ಎರಡಕ್ಕೂ ಅಷ್ಟೇ, ಸರಿಯಾದ ಡಬ್ಬಾದಲ್ಲಿ ಹಾಕಿಟ್ರೆ ಆಮ್ಲಜನಕ ಹೋಗ್ಲಾರ್ದಂಗ ನೋಡ್ಕೊಂಡ್ರೆ. ಈ ಒಂದು ಏನಂದ್ರೆ ಇದು ಸಿಗರೇಟ್ ದುಂಬಿ ಅದ್ರಲ್ಲಿ ಬಹಳ ಬರ್ತೈತಿ ಕಾರ್ಪುಡಿನಲ್ಲಿ ಬಂದು, ಏನಂತಂದ್ರೆ ಅದು ನಿಮ್ಗೆ ಇದನ್ನೇ ಹಾಳು ಮಾಡ್ಬಿಡ್ತೈತೆ, ಉಂಡೆಗಟ್ಟಿದಂಗ ಆಗುತ್ತೆ. ಯಾಕಂತಂದ್ರೆ ಅದು ಒಂಥರ ಒಂದು ರಸವನ್ನು ಬಿಡೋದ್ರಿಂದ ಮರಿ ಹುಳ ತಿಂತ. ಸೊ ಹಂಗಾಗಿ ಜೊಂಡಿ ಕಟ್ಬಿಡ್ತೈತೆ ಅದು, ಮರಿ ಹುಳ ತಿನ್ನುತ್ತೆ ಅದ್ರಲ್ಲಿ. ಇನ್ನ ಮತ್ತೊಂದು ಅಂತಂದ್ರೆ ಈ ಗೋಧಿ ಹಿಟ್ಟು ಇರ್ಬೋದು, ಜೋಳದ ಹಿಟ್ಟು, ಕೆಲವೊಮ್ಮೆ ಅವಲಕ್ಕಿಗಳನ್ನ ತಂದಿಟ್ಟಿರ್ತೀವಿ, ಕೆಲವೊಂದು ಏನಂತ ಅಂದಿಟ್ಟಾಗ ಒಂಥರ ಮುಗ್ಗು ಮುಗ್ಗು ವಾಸನೆ ಬರ್ತವೆ, ಇದು ಹುಳದಿಂದ ಆಗತ್ತಂತೀರಾ, ಇದು ತಪ್ಪಿಸ್ಲಿಕ್ಕೆ ಏನ್ ಮಾಡ್ಬೇಕಂತೀರಿ? ಇದು ಮುಗ್ಗು ವಾಸನೆ ಹೆಚ್ಚಾಗಿ ಏನಂತಂದ್ರೆ ಬಹಳ ಜನ ಏನ್ ತಲೆಯಲ್ಲಿ ಇರ್ತೈತಿ, ಬಹಳ ದಿನ ಆಗೈತಿ ಅದಕ್ಕೆ ಹಂಗ ಆಗೈತಿ ವಾಸನೆ ಅಂತ ತಿಳ್ಕೊಂತಾರೆ. ಅದು ಬಹಳ ದಿನದ ವಾಸನೆ ಅಲ್ಲ, ಅದು ಹುಳದಿಂದ ವಾಸನೆ ಬರ್ತದ, ಮುಗ್ಗು ವಾಸನೆ ಬರೋದು. ನೀವೇನ್ ಒಂದ್ ತಿಂಗಳ ಇಟ್ಟದಕ್ಕೆ ಮುಗ್ಗು ವಾಸನೆ ಅಂತ ತಲೆಯಲ್ಲಿ ಇರುತ್ತೆ. ಅದು ಏನಂದ್ರೆ ಒಂದು ಕೆಂಪು ಹಿಟ್ಟಿನ ದುಂಬಿ ಅಂತ ಬರುತ್ತೆ, ಅದು ಒಂದು ಗ್ಯಾಸ್ ಅನ್ನ ಬಿಡ್ತೈತಿ, ಕ್ವಿನಾನ್ ಗ್ಯಾಸ್ ಅಂತ ಕರಿತೀವಿ. ಈ ಗ್ಯಾಸ್ ಅದು ಬರೇ ತಿನ್ನೋದು ಹಾಳು ಮಾಡೋದು ಅಷ್ಟೇ ಅಲ್ಲ, ಇದೇನಂದ್ರೆ ಗ್ಯಾಸ್ ಬಿಡೋದ್ರಿಂದ ಮುಗ್ಗು ವಾಸನೆ ಬರ್ತೈತೆ, ಅದು ಒಂಥರ ನಿಮ್ಗೆ ಅದು ನೀವು ಅಡುಗೆ ಮಾಡಿದ್ರು ತಿನ್ನೋಂಗೆ ಒಂದಂತಾರಲ್ಲ, ಗುಣಮಟ್ಟನೂ ಕಡಿಮೆ ಆಗುತ್ತೆ. ಈ ಹುಳಗಳೇನಂತಾರೆ ಒಂದು ತೂಕನ ಕಡಿಮೆ ಮಾಡೋದಲ್ಲೇ ಗುಣಮಟ್ಟ ಕಡಿಮೆ ಮಾಡುತ್ತೆ. ಇದಲ್ಲದೆ ಮತ್ತೆ ಅದ್ರ ಪೌಷ್ಟಿಕಾಂಶನೂ ಕಡಿಮೆ ಆಗುತ್ತೆ. ಮತ್ತು ನೀವು ಅಂತ ಹಿಟ್ಟಿನಿಂದ ಏನಾರ ಚಪಾತಿ ಮಾಡಕ್ ಹೋದ್ರೆ ಅದು ಚಪಾತಿ ಮಾಡಕ್ಕೆ ಬರೋದಿಲ್ಲ, ಹಿಟ್ಟಿನಲ್ಲಿ ಜಿಗಿ ಹೋಗ್ಬಿಟ್ಟಿರ್ತೈತೆ. ಸೊ ಅಂತ ಇದು ಬ್ರೆಡ್ ಮಾಡೋರು ಹಿಟ್ಟು ರೊಟ್ಟಿ ಮಾಡಕ್ ಹೋದ್ರೆ ಅಂತ ಹಿಟ್ಟಿನಲ್ಲಿ ಜೊಂಡ್ ಕಟ್ಟಿರೋಂಥದ್ದು ಇದರಿಂದ ಅದು ಜಿಗಿಯನ್ನು ಹೋಗ್ಬಿಡುತ್ತೆ. ಹಂಗಾಗಿ ಹುಳದನ್ನು ಬಹಳ ಬರೀ ತಿನ್ನೋದಷ್ಟೇ ಅಲ್ಲ, ಎಲ್ಲ ರೀತಿಯಿಂದ ಇದು ಅಪೌಷ್ಟಿಕತೆ ಅಲ್ಲದೆ ಮತ್ತೆ ನಮ್ಗೇನು ಚಪಾತಿ ಮಾಡಕ್ಕೆ ಹಿಟ್ಟು ವಾಸನೆ ಬಂದು ರವಾದಲ್ಲೂ ಜಾಸ್ತಿ ಬರ್ತದೆ, ಇದು ಕೆಂಪು ಹಿಟ್ಟಿನ ದುಂಬಿ ಅದರಲ್ಲೂ ಜಾಸ್ತಿ ನಮ್ಗೇನಂದ್ರೆ ಒಂಥರ ವಾಸನೆ ಬರುತ್ತೆ. ಅವಕ್ಕೆಲ್ಲ ಹೇಗೆ ಮತ್ತೆ ಅದನ್ನು ಏರ್ ಟೈಟ್ ಡಬ್ಬದಲ್ಲಿ ಇದಕ್ಕೂ ಏರ್ ಟೈಟ್ ಡಬ್ಬಾನೇ ಒಂದ್ ಹೇಳ್ತೀವಿ, ಇಲ್ಲಾಂದ್ರೆ ಒಂದು ಚೀಲಗಳನ್ನ ಹೇಳಿದೆ ಸೇವ್ ಗ್ರೈನ್ ಬ್ಯಾಗ್ಸ್ ಬರುತ್ತೆ, ಅಥವಾ ಈ ಒಂದು ಗುಳಿಗೆಗಳನ್ನ ಹಾಕಿಟ್ರೆ ಹುಳಗಳನ್ನು ಇದನ್ನು ಸಾಯ್ತವೆ. ಹಿಟ್ಟಲ್ಲಿ ಇದು ಗುಳಿಗೆ ತಾವು ಹೇಳಿದ್ರಲ್ಲ ಯಾವ್ದು, ಅದನ್ನು ಚೀಲದಲ್ಲಿ ಹಾಕಿ ಇಡಬಹುದು, ಹಿಟ್ಟಲ್ಲಿ ಇಡಬಹುದು. ಆಯುರ್ವೇದಿಕ್ ಗುಳಿಗೆ, ಆಯುರ್ವೇದಿಕ್ ಗುಳಿಗೆ ಬಟ್ ಸ್ವಲ್ಪ ಇದು ಅಂಶ ಇರ್ತವೆ, ಅದು ಆದಷ್ಟು ಏನಂದ್ರೆ ಅದು ಚೀಲದಲ್ಲಿ ಹಾಕಿ ಇಡ್ಬೇಕು, ಅದು ಚೀಲದಲ್ಲಿ ಹಾಕಿ ವಿಶೇಷವಾಗಿ ನೋಡ್ರಿ ಮನೆಯಲ್ಲಿ ಏನ್ ಮಾಡ್ತಾರೆ, ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತಾರೆ. ಫ್ರಿಡ್ಜ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇಡಬಹುದು, ಈಗ ಒಂದ್ ಕೆಜಿ ಅರ್ಧ ಕೆಜಿ ಈಗ 4 ಕೆಜಿ 5 ಕೆಜಿ 10 ಕೆಜಿ ಇದ್ದಾಗ ಫ್ರಿಡ್ಜ್ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಇವಾಗ ಸಂಗ್ರಹಣೆ ಮಾಡಿ ನೀವು ಹೇಳಿದಂತ ಕೆಲವೊಂದು ಉಪಚಾರವನ್ನ ಮಾಡಿ ಇಡಬೇಕಾಗತ್ತೆ. ಮುಖ್ಯವಾಗಿ ಹುಳಗಳು ಆಗ್ಲಿಕ್ಕೆ ಕಾರಣ ಏನಂತೀರಿ, ಇವು ಹೊರಗಡೆಯಿಂದ ಬಂದಿರ್ತಾವ ಅಂತಿರೋ, ಇಲ್ಲೇ ಉತ್ಪಾದನೆ ಆಗ್ತಾವೋ, ತಂದಿಟ್ಟಾಗನ ಆಗ್ತಾವೋ, ಹೇಗೆ ಇಲ್ಲ ಹೆಚ್ಚಾಗಿ ಹೆಚ್ಚಾಗಿ ಕೆಲವು ಏಕದಳ ಅಂದ್ರೆ ಹೊರಗಡೆಯಿಂದಾನೆ ಬಂದಿರ್ತಾವೆ, ಜೋಳ ಗೋಧಿ ಇಲ್ಲ ಅಂದ್ರೆ ಹೊರಗಡೆಯಿಂದ ಬಂದಿರುತ್ತೆ. ಮತ್ತು ಮನೆಯಲ್ಲೇನು ಏನಂತಂದ್ರೆ ಒಂದು ಬೇರೆ ಯಾವ್ದೋ ಒಂದು ಕಾಳಿಂದ ಇನ್ನೊಂದು ಕಾಳಿಗೆ ಹೋಗ್ತಾವ, ಮಗ್ಳು ಇನ್ನೊಂದು ಹಳೆಯ ಇರ್ತಾವ ಮನೇಲಿ, ಹುಳಾಗದ ಕಾಳುಗಳು ಇರ್ತವೆ. ಅದಕ್ಕೆ ಯಾವಾಗ್ಲೂ ಹೊಸವು ತಂದನ ಹಳೆಯದ್ರ ಜೊತೆಗೆ ಮಿಕ್ಸ್ ಮಾಡಿ ಇಡ್ಬಾರ್ದು ಅಂತ ಹೇಳ್ತೀವಿ, ಒಂದು ವರ್ಷ ಆದ ತಕ್ಷಣ ಜಾಸ್ತಿ ಹಾಕೊಂತ ಹೋಗ್ತವೆ. ಅದಕ್ಕೆ ಹೊಸ ಕಾಳು ಹಸೆ ಹಳೆ ಕಾಳುಗಳು ಎರಡು ಬೇರೆ ಬೇರೆಯಾಗಿ ಶೇಖರಣೆ ಇಡ್ರಿ. ಮತ್ತು ತಂಪಾಗ್ಲಾರ್ದಂಗೆ ಆದಷ್ಟು ಏನಂದ್ರೆ ಗೋಧಿ ಅಕ್ಕಿ ತಂದ ತಕ್ಷಣ ಮೊದ್ಲೇದಾಗೇನಂತಂದ್ರೆ ನಾವು ಮುಂಜಾಗ್ರತೆ ಬಹಳ ಮುಖ್ಯ. ಈಗ ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ಮೊದ್ಲು ಹಿರಿಯರು ಏನಂತಾರೆ, ಮೊದ್ಲು ಕಸ ಗುಡಿಸಿ ನೀರು ಹೊಡೋದು, ಯಾಕಂತಂದ್ರೆ ಮೊದ್ಲು ಅಲ್ಲಿಂದ ಸ್ವಚ್ಛತೆಯನ್ನು ಅದೇ ರೀತಿ ನೀವು ಕಾಳು ಶೇಖರಣೆ ಮಾಡೋದಕ್ಕಿಂತ ಮುಂಚೆ ಮೊದ್ಲು ಏನಂತೀನಿ ಅದನ್ನ ಕಟ್ಟಿಗೆ ಹಲಗೆ ಮೇಲೆ ಡೈರೆಕ್ಟ್ ಏನಂತಂದ್ರೆ ನೆಲದ ಮೇಲೆ ಶೇಖರಣೆ ಮಾಡ್ಬಿಟ್ಟು ಚೀಲಗಳು ತಂಪಾದ್ರಿಂದ ಹುಳ ಜಾಸ್ತಿ ಆಗ್ತವೆ. ಅದಕ್ಕೆ ಕಟ್ಟಿಗೆ ಹಲಗೆ ಮೇಲೆ ಇಟ್ಟು ಸರಿಯಾದ ಚೀಲಗಳಲ್ಲಿ ಇಟ್ಟು ಮತ್ತು ಸ್ವಚ್ಛ ಮಾಡಿ ಕಾಳುಗಳಲ್ಲಿ ತೇವಾಂಶ ನೋಡಿಬಿಟ್ಟು ಸರಿಯಾಗಿಟ್ರೆ ಸೊ ನೀವು ಅದನ್ನ ಆರಾಮ ಇದು ಹುಳ ಬರಲಾರ್ದಂಗೆ ಕಾಪಾಡಬಹುದು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತ ಮಹಿಳೆಯರಿಗಿರ್ಬೋದು, ರೈತರಿಗೆ ಮನೆಯಲ್ಲಿ ಸಂಗ್ರಹಣೆ ಮಾಡಿ ಇಡ್ತಾರೆ, ಏನೋ ದಾರಿ ಸ್ವಸ್ಥ ಇದ್ದಾಗ ತಂದು ಆಸೆ ಪಟ್ಟು ಇಟ್ಟಿರ್ತಾರೆ, ಆದ್ರೆ ಒಮ್ಮೆ ಹುಳ ಆಗಿ ಅವ್ರಿಗೆ ಸಾಕಷ್ಟು ಲುಕ್ಸಾನ್ ಆಗಿಬಿಡತ್ತೆ, ಯಾಕಾರ ತಂದಿಟ್ಕೊಂಡಿವಪ್ಪ ಮನೆಯಾಗ ತರಬಾರ್ದು, ಸುಮ್ನೆ ಬೇಕಾದಾಗ ಒಂದೊಂದು ಕೆಜಿ ತಂದು ತಿನ್ಬೇಕಾಗಿತ್ತು. ಎಲ್ಲರಿಗೂ ಹಂಗೆ ಆಗೈತೆ ಈಗ, ಆತರ ಏನು, ಯಾಕಂದ್ರೆ ಕೆಲವೊಂದ್ಸಲ ನಾವು ತರಬೇಕಾಗುತ್ತೆ. ಹೌದು, ಅದಕ್ಕೆ ಏನಂತಂದ್ರೆ ಆಮೇಲೆ ತಂದಿಟ್ಟು ನೀವು 3-4 ತಿಂಗಳ ಬಿಟ್ಟು ಡಬ್ಬಿ ತೆಗೆದ್ ನೋಡಕ್ ಹೋಗ್ಬೇಡಿ, ಅದನ್ನ ಹುಳ ಆಗಿಬಿಟ್ಟಿರ್ತವೆ. ಹುಳ ಆಗಿರ್ತವೆ, ಅದಕ್ಕೆ ನಾವು ಎಷ್ಟು ಹೇಳಿದ್ರು ತಿಂಗಳಿಗೆ ಒಂದ್ಸಲ ಅದನ್ನ ಎಲ್ಲರೂ ಮಧ್ಯದ ಒಂದ್ಸಲ ನೋಡ್ತಾನೆ ಇರ್ಬೇಕು. ಯಾಕಂದ್ರೆ ನೀವು ಹೊಲದಲ್ಲಿ ಬರೋದ ಕೀಟಗಳು ಅಂದ್ರೆ ಕಾಣಿಸ್ತಾವ, ಇವು ಒಳಗೆ ನೀವು ತೆಗೆದ್ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ತಿಂಗಳಿಗೆ ಒಂದ್ಸಲ, ಸೊ ಹಂಗೇನಾದ್ರು ಹುಳ ಆಗಿತ್ತಂದ್ರೆ ಬಿಸಿಲಿಗೆ ಒಂದ್ ಸ್ವಲ್ಪ ಸರಿಯಾಗಿ ಒಣಗಿಸ್ಬೇಕು, ಅಥವಾ ನಾ ಹೇಳಿದಂಗೆ ಒಂದು ಫ್ರಿಜ್ ಅಲ್ಲಿ ಏನಾರ ಇದು ಮಾಡಿ, ಮತ್ತೆ ಇನ್ನ ಏನಾರ ಔಷಧ ಕೀಟನಾಶಕ ಅಂದ್ರೆ ಆಯುರ್ವೇದಿಕ್ ನಾ ಹೇಳಿದೆ ಗುಳಿಗೆಗಳು ಬಜೆ ಬೇರು ಈ ರೀತಿಯಾಗಿ ತಿಂಗಳಿಗೆ ಒಂದ್ಸಲ ತೆಗೆದ್ ನೋಡ್ಬೇಕು. ಹುಳ ಆಗಿತ್ತು ಅಂತಂದ್ರೆ ಅದಕ್ಕೆ ಏನಾರ ಒಂದು ಉಪಚಾರ ಮಾಡ್ಬೇಕು ಮತ್ತೆ ಇಡ್ಬೇಕು. ಅಂದ್ರೆ ನೀವು ನೋಡ್ಲಾರ್ದ ಹಂಗೆ ಇಟ್ಟರೆ 3-4 ತಿಂಗಳ ತನಕ ಇಟ್ಟರೆ ಅದು ಅಷ್ಟೊತ್ತಿಗೆ ಎಲ್ಲ ನಿಮ್ಗೆ ಏನು ಉಳಿಯೋದೇ ಕಾಳುಗಳನ್ನ ಹುರಿದಿಟ್ಟರೆ ಬಹಳ ಒಳ್ಳೇದಂತ, ಹುರಿದಿಟ್ಟರೆ ಬಹಳ ಒಳ್ಳೇದು. ಅದು ಏನಂತಂದ್ರೆ ಕೆಲವೊಂದು ಕಾಳುಗಳು ಹುರಿದ್ರೆ ಅಷ್ಟು ಕಂಪು ವಾಸನೆಯನ್ನು ಕಳ್ಕೊತಾವ ಅಂತ ಹೇಳ್ತಾರೆ, ಕೆಲವೊಮ್ಮೆ ಹುರಿದ್ರೆ ಚೆನ್ನಾಗಿರ್ತದೆ. ಕೆಲವೊಂದು ಕೆಲವು ಹೆಸರು ಕಾಳೆಲ್ಲ ಹುರಿದಿಟ್ಟರೆ ಏನು ಆಗೋದಿಲ್ಲ, ಏನು ಆಗೋದಿಲ್ಲ. ಕೆಲವೊಂದು ಕಾಳು ಯಾಕಂದ್ರೆ ನಾವು ಮನೆಯಲ್ಲಿ ಇಡೋದು ಇದೇನೋ, ನಾವು ಬೀಜಕ್ಕಾಗಿ ಇರೋದಿಲ್ಲ, ಮನೆಗೆ ಹುರಿದಿಟ್ಟರೆ ಹುರಿದಿಡಬಹುದು. ಸಣ್ಣ ಪ್ರಮಾಣದಲ್ಲಿ ಇದ್ರು ಮನೆಯಲ್ಲಿ ಏನಾದ್ರು ಫ್ರಿಜ್ ಇದ್ರು ಸಂಗ್ರಹಣೆ ಮಾಡಿಡಬಹುದು. ಫ್ರಿಜ್ ಅಲ್ಲಿ ಇಟ್ಟರೆ ಅಂದ್ರೆ ಇಟ್ಟು ಮತ್ತೆ ನೀವು ಹೊರಗೆ ತೆಗೆದ್ರೆ ಎಲ್ಲ ಸತ್ತೋಗ್ಬಿಡ್ತವೆ. ಸ್ವಲ್ಪ ಇದ್ರೆ ಫ್ರಿಜ್ ಅಲ್ಲಿ ಇಟ್ಟರೆ ಯಾವುದೇ ಹುಳ ಬರೋದಿಲ್ಲ. ಯಾಕಂತಂದ್ರೆ ಅತಿ ಕಡಿಮೆ ತೇವಾಂಶದಲ್ಲಿ ಇದು ಇದ್ದಾಗೆ ಏನಂತಂದ್ರೆ ಟೆಂಪರೇಚರ್ ನಲ್ಲಿ ಏನಂದ್ರೆ ಒಂದು ಇದಕ್ಕೆ ಹುಳಕ್ಕೆ ಒಂದೇ ರಾಮಬಾಣ, ಅತಿ ಕಡಿಮೆ ಟೆಂಪರೇಚರ್ ಇರ್ಬೋದು ಇಲ್ಲಾಂದ್ರೆ ಜಾಸ್ತಿ, ಕಡಿಮೆ ಇದ್ರೂ ಅದು ಬೆಳವಣಿಗೆ ಆಗೋದಿಲ್ಲ. ಹಂಗಾಗಿ ಆಟೋಮೆಟಿಕ್ ಆಗಿ ಹುಳ ಎಲ್ಲ ಸತ್ತೋಗ್ತವೆ. ಇಲ್ಲಾಂದ್ರೆ ಹೆಚ್ಚಂತಂದ್ರೆ ನಾ ಹೇಳಿದ್ನಲ್ಲ ಅದೇ ಬೆಚ್ಚಿಗೆ ಇಲ್ಲಿ ಬಿಸಿಲಿಗೆ ಮೊದಲೆಲ್ಲ ಹೇಳ್ತಿದ್ವಿ ಬಿಸಿಲಿಗೆ ಒಣಗಾಕ್ರಿ ಅಂತೇಳಿ. ಯಾಕಂದ್ರೆ ಅದು 50 ಡಿಗ್ರಿಕ್ಕಿಂತ ಹೆಚ್ಚಿಗಾದ್ರೆ ಮಾತ್ರ ಸಾಯ್ತಾವ್. ನೀವು ಬರೀ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ನಿಮ್ಗೆ ಹುಳ ಅದೇನಂದ್ರೆ ನುಸಿ ಹೆಚ್ಚಾಗಿ ನೋಡಿರ್ತೀರ, ಅದು ಸತ್ತಂಗೆ ಅನ್ಸುತ್ತೆ. ಯಾಕಂದ್ರೆ ಅದ್ರಲ್ಲಿ ಇನ್ನೊಂದು ಗುಣ ಇದೆ ತಮ್ಗೆ ಹೇಳ್ಬೇಕಂತಂದ್ರೆ, ನುಸಿಗಳಲ್ಲಿ ಅಂದ್ರೆ ಅವ್ ಸತ್ತಂಗೆ ಆಕ್ಟಿಂಗ್ ಮಾಡ್ತಾವೆ, ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಮತ್ತೆ ಓಡಾಡಕ್ ಸ್ಟಾರ್ಟ್ ಆಗ್ತಾವೆ. ಅವು ನಮಗೆ ತಮ್ಮಷ್ಟಾವೇ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಸತ್ತಂಗ್ ಮಾಡ್ತವೆ. ಅದಕ್ಕೆ ನೀವು ಬರೀ ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಅದು ಯಾವುದೇ ಹುಳಗಳು ಸಾಯೋದಿಲ್ಲ. ಸರಿಯಾಗಿ ಮುಂಜಾಗ್ರತೆಯನ್ನು ತಗೊಂಡು ಸರಿಯಾಗಿ ರೀತಿಯಲ್ಲಿ ಶೇಖರಣೆ ಮಾಡಿ. ಒಂದು ವಿಚಾರ, ಮನೆಯಲ್ಲಿ ಸಂಗ್ರಹಣೆ ಮಾಡಿಡುವಾಗ ಏರ್ ಟೈಟ್ ಬ್ಯಾಗ್ ಗಳನ್ನು ತಾವು ಹೇಳಿದ್ರೆ ಸೇವ್ ಗ್ರೇನ್ ಬ್ಯಾಗ್ಸ್ ಅಂತ ಸಿಗುತ್ತೆ ಮಾರುಕಟ್ಟೆಯಲ್ಲಿ ಸಿಗ್ತವೆ. ಎಷ್ಟೆಷ್ಟು ಕೆಜಿ ತನಕ ಸಿಗ್ತವೆ ಸೇವ್ ಗ್ರೇನ್? ಅದು ಒಂದು 1/4 ಕೆಜಿ ಅಂತ ಹಿಡಿದು 100 ಕೆಜಿ ವರೆಗೂ ಸಿಗ್ತವೆ. 1/4 ಕೆಜಿ, 1 ಕೆಜಿ, 5 ಕೆಜಿ, 10 ಕೆಜಿ, ಸೊ ಎಲ್ಲಾ ತರದ್ದು ಈಗ ಬಹಳಷ್ಟು ಸಿಗ್ತಾ ಇದಾವೆ ಮಾರ್ಕೆಟ್ ಅಲ್ಲಿ. ನೀವು ಒಂದು ಇದರಲ್ಲಿ ನೋಡಿದ್ರೆ ಅದೇನು ಬಹಳ ದುಡ್ಡುನು ಬಹಳ ಇರೋದಿಲ್ಲ. ಒಂದ್ಸಲ ಕೊಂಡ್ಕೊಂಡ್ರೆ ಮತ್ತೆ ಅದನ್ನ ಪದೇ ಪದೇನು ಉಪಯೋಗ ಮಾಡ್ಬೋದು. ಅಚ್ಚಿಲ್ಲ, ಈಗ ಒಂದ್ಸಲ ಉಪಯೋಗ ಮಾಡಿ ಒಕ್ಕಡಂತ ಬ್ಯಾಗ್ಸ್ ಅಲ್ಲದು ಅದನ್ನ ಮತ್ತೆ ಉಪಯೋಗ ಮಾಡಬಹುದು. ಆ ಚೀಲಗಳು ಬಹಳ ಒಳ್ಳೇದಂತ ನಾನು ಹೇಳ್ತೀನಿ. ಯಾಕಂದ್ರೆ ಕೀಟನಾಶಕ ಬೋರಿಕ್ ಪೌಡರ್ ಅಂತ ಇಂಥದ್ದು ಉಪಯೋಗ ಮಾಡೋದಕ್ಕಿಂತ ಇದು ಬಹಳ ಒಳ್ಳೇದು. ಒಳ್ಳೇದು ಡಾಕ್ಟರ್ ಸುಶೀಲಾ ನಾಡಗೋಡವರು. ಇದುವರೆಗೂ ಮನೆಯಲ್ಲಿ ನಾವು ಏನು ತಿನ್ಲಿಕ್ಕೆ ಸಂಗ್ರಹಣೆ ಮಾಡಿರ್ತಕ್ಕಂಥ ಕಾಳುಗಳಿರ್ಬೋದು, ಜೋಳ, ಗೋಧಿ ಮತ್ತು ಅಕ್ಕಿ, ಇವುಗಳಿಗೆ ವಿಶೇಷವಾಗಿ ನಮ್ಮ ರೈತರೆಲ್ಲ ಕೆಲವೊಂದು ಕೀಟನಾಶಕಗಳನ್ನು ವಿಶೇಷವಾಗಿ ಬೋರಿಕ್ ಪೌಡರ್ನ ಬಳಸಿ ಸಂಗ್ರಹ ಮಾಡ್ತಾರೆ. ಬೋರಿಕ್ ಪೌಡರನ್ನು ಸತತವಾಗಿ ಬಳಸಿ ಅದರ ಉಪಯೋಗ ಮಾಡೋದ್ರಿಂದ ಜೋಳ ಗೋಧಿಗಳೆಲ್ಲ ಅದು ಸಾಕಷ್ಟು ನಮ್ಮ ದೇಹ ಸೇರುತ್ತೆ ತಿನ್ನೋದ್ರಿಂದ. ಆದ್ದರಿಂದ ನೀವು ಹೇಳಿದಂಗೆ ಬಜೆ ಬೇರು ಪುಡಿ ಇರ್ಬೋದು, ಆಮೇಲೆ ಬೇವಿನ ಪುಡಿ ಇರ್ಬೋದು, ಸೀತಾಫಲ ಎಲೆ ಪುಡಿಗಳಿರ್ಬೋದು, ಆಮೇಲೆ ಸೇವ್ ಗ್ರೇನ್ ಬ್ಯಾಗ್ಸ್ ಅಂತ ಏನು ಹೇಳಿರ್ತಾವೆ, ಏರ್ ಟೈಟ್ ಬ್ಯಾಗ್ಗಳಲ್ಲಿ ಸಂಗ್ರಹಣೆ ಮಾಡಿಡೋದು, ಚೆನ್ನಾಗಿ ಒಣಗಿಸೋದು, ಆಮೇಲೆ ರೆಫ್ರಿಜರೇಟರ್ ಇದ್ದರೆ ರೆಫ್ರಿಜರೇಟರ್ ಮಾಡಿ ನಂತರ ಉತ್ತಮ ರೀತಿಯಿಂದ ಒಣಗಿಸಿ ಸಂಗ್ರಹಣೆ ಮಾಡೋದ್ರಿಂದ ಉಪಯೋಗ ಆಗುತ್ತೆ. ಭಾಳಷ್ಟು ದಿನಗಳವರೆಗೆ ಕೆಡದಂತೆ ನಾವು ಹುಳುಗಳು ಬರಲಾರದಂತೆ ತಡೆಗಟ್ಟಿಡಬಹುದು. ಒಂದು ವಿಚಾರ ರೈತ ಬಾಂಧವರು ಅಥವಾ ಮಹಿಳೆಯರು ಗಮನಿಸಬೇಕು, ಮನೆಯಲ್ಲಿ ಯಾವುದೇ ರಾಸಾಯನಿಕವನ್ನು ಬಳಸಲಾರದೆ ಕೆಲವೊಂದು ಏನು ನಮ್ಮ ಪಾರಂಪರಿಕ ಪದ್ಧತಿಗಳಿದ್ದಾವೆ ಆ ಪದ್ಧತಿಯಲ್ಲಿ ಈ ಒಂದು ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಟರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಪರಿಸರಕ್ಕೂ ಒಳ್ಳೆಯದು. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ. ಸೊ ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ ಮತ್ತು ಗೃಹಿಣಿಯರಿಗೆ, ಧನ್ಯವಾದಗಳು. ಇದುವರೆಗೆ ಸಾವಯವ ಪದ್ಧತಿಯಲ್ಲಿ ಆಹಾರ ಧಾನ್ಯಗಳ ಸಂರಕ್ಷಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 34-37.7 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 17.5-18.8 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 50-58% ಮತ್ತು ಕನಿಷ್ಠ ಆರ್ದ್ರತೆ 18-19% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 6-9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು

ಈಗ ಕೇಳಿ ಜನಪದ ಸಂಗೀತ. ಸಿಂಧನೂರು ತಾಲೂಕಿನ ಆಪಲ್ ದಿನ್ನಿ ಗ್ರಾಮದ ಬಸಣ್ಣ ಮತ್ತು ಸಂಗಡಗರಿಂದ ಭಜನಾ ಪದಗಳು. ಏನನ್ನು ತನ್ನಂಬಿ ಭಜಿಸಲಿ ನಿನ್ನ, ನಾನ ಪಗಳ ನಿಂತು ತಿಳಿದರೆ ಶಿವನೇ, ಏನನ್ನು ತನ್ನಂಬಿ ಭಜಿಸಲಿ ನಿನ್ನ. Yeah. ಗೊರೆಯ ಮುಳ್ಳನೆ ಬಿಟ್ಟಿಯನೆ ವತಿಯೇ